ಇದರ ಒಂದು ಬೇಡಿಕೆಯನ್ನು ನೋಡಿಕೊಂಡು ಬೇಸಾಯ ಮಾಡಿ ಒಳ್ಳೆಯ ಲಾಭವನ್ನು ಗಳಿಸ್ತಾ ಇದ್ದಾರೆ. ತಾವಿವತ್ತು ಈ ಶುಂಠಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈ ಶುಂಠಿ ಬೇಸಾಯಕ್ಕೆ ಬಂದರೆ ಈ ಬೇಸಾಯಕ್ಕೆ ಹವಾಗುಣ ಹೇಗಿರಬೇಕು ಅಂತೀರಿ? ಮುಖ್ಯವಾಗಿ ಶುಂಠಿ ಬೆಳೆ ಒಂದು ಉಷ್ಣವಲಯವನ್ನು ಸಮ ಶೀತೋಷ್ಣವಾಗಿರ್ತಕ್ಕಂತಹ ಜಾಗವನ್ನು ಬಳಕೆ ಮಾಡುತ್ತೆ. ಸರ್ವೆ ಸಾಮಾನ್ಯವಾಗಿ ಏನಾದರೂ ಉಷ್ಣಾಂಶ ಅಂತ ಅರಿವು ಮಾಡಿಕೊಂಡ್ರೆ 25°C 35°C ವರೆಗೂ ಉಷ್ಣಾಂಶದ ವ್ಯವಸ್ಥೆ ಇರಬೇಕು. ಮತ್ತೆ ಮಳೆಯನ್ನ ಆಧಾರಿತವಾಗಿ ಬೆಳೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಸುಮಾರು 1250-1500 mm ಮಳೆ ಬೀಳ್ತಕ್ಕಂತಹ ಅವಕಾಶಗಳು ಜಾಸ್ತಿ ಆಗ್ತದೆ. ಯಾಕಂದ್ರೆ ಈಗಾಗಲೇ ನಾವು ತಿಳಿಸಿದಂಗೆನೆ ಶುಂಠಿ ಬಹುದಿನಗಳು ಇರ್ತಕ್ಕಂತಹ ಬೆಳೆ, ಸುಮಾರು 7-10 ತಿಂಗಳವರೆಗೆ ಬೀಜವನ್ನು ಮಾಡುವಂತ ಸಂದರ್ಭಕ್ಕೆ 10 ತಿಂಗಳವರೆಗೂ ಸಹ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀರು ಸಾಕಷ್ಟು ಬೇಕಾಗ್ತದೆ. ಸೊ ಆ ಸಂದರ್ಭಕ್ಕೆ ಮಳೆಯ ಆಧಾರಿತನೂ ಸಹ ಬಹಳ ಮುಖ್ಯ. ಅದರ ಜೊತೆನಲ್ಲಿ ಮಣ್ಣು ಬಹಳ ಮುಖ್ಯವಾದದ್ದು. ಅಂದ್ರೆ ಸಾಕಷ್ಟು ಫಲವತ್ತಾಗಿರಬೇಕು, ಫಲವತ್ತಾಗಿರಬೇಕು, ಸಾವಯವ ಅಂಶ ಸಾಕಷ್ಟು ಬೇಕು. ನಾವು ಶುಂಠಿ ಬೆಳೆಯನ್ನ ಬಹು ಏನು ಪೋಷಕಾಂಶಗಳನ್ನ ಹೀರಿಕೊಳ್ತಕ್ಕಂಥ ಬೆಳೆಗಳು ಅಂತ ನಾವು ಕೆಲವು ತೋಟಗಾರಿಕಾ ಬೆಳೆಗಳನ್ನ ವಿಂಗಡಣೆ ಮಾಡಿದೀವಿ. ಅದರಲ್ಲಿ ಮುಖ್ಯವಾಗಿ ಅರಿಶಿನ ಬೆಳೆ ಆಗ್ಬೋದು, ಈ ಏನು ಬೇರು ಗೆಡ್ಡೆಗಳನ್ನ ಬಿಡ್ತವೆ, ಇಂಥ ಬೆಳೆಗಳು ಭೂಮಿನಲ್ಲಿ ಇರ್ತಕ್ಕಂತಹ ಎಲ್ಲ ಪೋಷಕಾಂಶಗಳನ್ನ ಹೀರಿಕೊಂಡು ಅವು ಬೆಳವಣಿಗೆಯನ್ನ ಕೊಡ್ತವೆ. ಇಳುವರಿ ಕೊಡಬೇಕು ಅಂದ್ರೆ ಅದು ಜಾಸ್ತಿ ಪೋಷಕಾಂಶಗಳನ್ನ ಬಳಕೆ ಮಾಡ್ತದೆ. ನಮ್ಮ ಆಲೂಗಡ್ಡೆನೂ ಅಷ್ಟೇ, ಆಲೂಗಡ್ಡೆನೂ ಕೂಡ ಅದರಲ್ಲಿ ಶುಂಠಿ ಎರಡವಾಗಿ ಪೋಷಕಾಂಶಗಳನ್ನ ತಗೊಂತದೆ. ಸೊ ಇಂಥ ಸಂದರ್ಭ ಇರುವಾಗ ಸಾವಯವ ಪದಾರ್ಥ ಬಹಳ ಮುಖ್ಯ ಇರಬೇಕು. ನಮ್ಮ ಮಣ್ಣಿನ ಫಲವತ್ತತೆ ಚೆಂದ ತುಂಬಾ ಫಲವತ್ತಾಗಿದೆ ಅಂತಕ್ಕಂಥ ನಿರ್ಧಾರವನ್ನ ಮಾಡ್ತಕ್ಕಂಥದ್ದು ಆರ್ಗ್ಯಾನಿಕ್ ಮ್ಯಾಟರ್ಸ್, ಸಾವಯವ ಅಂಶ. ಸಾವಯವ ಅಂಶ ಅದನ್ನ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಸಾವಯವ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಬೇಕು. ಮತ್ತೆ ಆ ಮಣ್ಣು ರೋಗ ಮುಕ್ತವಾಗಿರ್ಬೇಕು. ಅದೇ ಕಾರಣಕ್ಕೆ ಯಾರು ರೈತ ಬಾಂಧವರು ಹೊಸದಾಗಿ ಶುಂಠಿಯನ್ನ ರೆಡಿ ಮಾಡ್ತೇವೆ ಅಂದ್ರೆ ಕಡಾಖಂಡಿತವಾಗಿ ಅದರ ಗುಣಧರ್ಮಗಳನ್ನ ಅರಿವು ಮಾಡ್ಕೊಳ್ಳಿಕ್ಕೆ ಮಣ್ಣು ಪರೀಕ್ಷೆಯನ್ನ ಮೊದಲಿಗೆ ಕಂಪಲ್ಸರಿ ಮಾಡ್ಬೇಕು. ಅದರಲ್ಲಿ ಬರ್ತಕ್ಕಂತಹ ಏನು ರಸಸಾರ ಅಂಶ, ಅದರಲ್ಲಿ ಬರ್ತಕ್ಕಂತಹ ಆಮ್ಲಜನಕದ ಅಂಶ, ಸಾರಜನಕದ ಅಂಶ, ಪೊಟಾಷಿನ ಅಂಶ, ರಂಜಕ ಇವನ್ನೆಲ್ಲ ಪರಿಗಣನೆಗೆ ತಗೊಂಡು ಮತ್ತೆ ಅವಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಕಡೆ ಗಮನ ಕೊಡ್ಲಿಕ್ಕೆ ಈ ರೀತಿಯಾದಂತಹ ಪರೀಕ್ಷೆಗಳು ಈ ಶುಂಠಿ ಬೆಳೆಯನ್ನ ಪ್ರಾರಂಭ ಮಾಡೋಕ್ಕೂ ಮೊದಲೇನೆ ಬಹಳ ಮುಖ್ಯ. ಅಂದ್ರೆ ಮಣ್ಣು ಮತ್ತು ಹವಾಗುಣ ಬಹಳ ಸೂಕ್ತವಾಗಿರ್ಬೇಕಾಗತ್ತೆ ಈ ಶುಂಠಿ ಬೆಳೆಗೆ ಅಂದಂಗಾಯ್ತು. ಖಂಡಿತವಾಗ್ಲು. ಇನ್ನು ನಾವು ಬೇಸಾಯಕ್ಕೆ ಬಂದ್ರೆ ಇದರಲ್ಲಿರುವಂತ ತಳಿಗಳು ಯಾವ್ಯಾವ ಮುಖ್ಯವಾದಂತವು ಅಂತ ಸ್ವಲ್ಪ ಹೇಳ್ತೀರಾ? ಮುಖ್ಯವಾಗಿ ತಳಿಗಳು ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲೆಲ್ಲಿ ನಮ್ಮ ಈ ಬೆಳೆಯನ್ನ ಹೇರಳವಾಗಿ ಬೆಳೀತಾ ಇದಾರೆ ಅಂತ ಕಡೆ ದೊರೆತಕ್ಕಂತ ತಳಿ ಅಂತಂದ್ರೆ ರಿಯೋಡಿ ಜನರ. ಈ ತಳಿಯ ವಿಶೇಷ ಗುಣ ಏನಂತಂದ್ರೆ ಈ ತಳಿಯನ್ನ ನಾವು ಹಸಿ ಶುಂಠಿಗೆ ಜಾಸ್ತಿ ಬಳಕೆ ಮಾಡ್ತೇವೆ. ಸುಮಾರು 7 ತಿಂಗಳಿಗೆನೆ ಇಳುವರಿಗೆ ಬರ್ತಕ್ಕಂತಹ ಸಾಮರ್ಥ್ಯ ಇದೆ. ಅದರ ಜೊತೆನಲ್ಲಿ ಸುಮಾರು 17 ಟನ್ ಅಷ್ಟು ಇಳುವರಿಯನ್ನ ಕೊಡ್ತಕ್ಕಂತ ಸಾಮರ್ಥ್ಯ ಇದೆ. ಅದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 17 ಟನ್ ಇಳುವರಿಯನ್ನ ಕೊಡ್ತಕ್ಕಂತ ಸಾಮರ್ಥ್ಯ ಇದೆ. ಸರ್ವೇ ಸಾಮಾನ್ಯವಾಗಿ ಹಾಸನ ಭಾಗದಲ್ಲಿ ಸಕಲೇಶ್ಪುರ, ಅರ್ಕುಲ್ಗೂಡು, ಹೊಳೆ ನರಸೀಪುರ ಈ ರೀತಿ ಏನು ಹೆಚ್ಚಾಗಿ ಬೆಳೀತಾರೆ ಆ ಕಡೆ ಈ ರಿಯೋಡಿ ಜನರ ಅಂತಕ್ಕಂಥ ತಳಿನ ಹೇರಳವಾಗಿ ಬೆಳೀತಾರೆ. ಮತ್ತು ಈ ತಳಿ ಬಹಳ ದಿನಗಳಿಂದ ರೈತರಲ್ಲಿ ಉಳ್ಕೊಂಡಿರ್ತಕ್ಕಂಥ ತಳಿ. ಯಾಕಂದ್ರೆ ಈ ಬಾಂಬೆ ಪ್ರದೇಶಕ್ಕೆ ಮತ್ತೆ ಮಡ್ರಾಸ್ ಏರಿಯಾಗಳಿಗೆ ಈ ಹಸಿ ಶುಂಠಿಗೋಸ್ಕರ ತುಂಬಾ ಬೇಡಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಧರ್ಮ ಏನಂತಂದ್ರೆ ಈ ತಳಿ ಸ್ವಲ್ಪ ಏನು ಈ ಗೆಡ್ಡೆ ಕೊಳೆ ರೋಗ ಬರ್ತದೆ, ಇದಕ್ಕೆ ಬೇಗ ತುತ್ತಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಏನು ನಮ್ಮ ಸಾಂಬಾರ ಬೆಳೆಗಳ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ, ಕ್ಯಾಲಿಕಟ್ ನಲ್ಲಿ ಇರ್ತಕ್ಕಂತಹ ಸಂಶೋಧನೆ ಕೇಂದ್ರ ಅನೇಕ ಉತ್ತಮವಾದಂತಹ ತಳಿಗಳನ್ನ ಹೊರತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರೈತರು ಗಮನ ಇಡಬೇಕಾದಂಥದ್ದು ಅಂದ್ರೆ ವರದಾ ಅಂತಕ್ಕಂತಹ ತಳಿ, ವರದಾ ಅಂತಕ್ಕಂಥ ತಳಿ, ಮಹಿಮ, ರಜತ ಮತ್ತೆ ಹಿಮಗಿರಿ ಈ ತಳಿಗಳನ್ನ ಹೊರತಂದಿದ್ದಾರೆ. ಅದರಲ್ಲಿ ಈ ವರದಾ ಅಂತಕ್ಕಂತಹ ತಳಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಮಾಡಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರಗಳಿಂದ ರೈತರಿಗೆ ಕೊಟ್ಟು ಅದರಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ತೋರಿಸಿ ಉತ್ತಮವಾದಂತಹ ರೋಗವನ್ನ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಅದರ ಜೊತೆನಲ್ಲಿ ಈ ರಿಯೋಡಿ ಜನರ ಅಂತಕ್ಕಂತಹ ತಳಿಗಿಂತ ಹೆಚ್ಚಿಗೆ ಇಳುವರಿಯನ್ನ ಕೊಡ್ತಕ್ಕಂತಹ ತಳಿ ವರದಾ. 23 24 ಟನ್ ಅಷ್ಟು ಇಳುವರಿನ ಕೊಡ್ತಕ್ಕಂತಹ ಸಾಮರ್ಥ್ಯ ಇದೆ. ಆದ್ರೆ ಇದರ ರೈತರು ಕೇಳ್ಬೋದು, ಈಗ ತಿಳ್ಕೊಂಡ್ ಕೂಡ್ಲೇನೆ ಎಲ್ಲಿ ಸಿಗ್ತದೆ ಬೀಜ, ಎಲ್ಲಿ ಅವಕಾಶವಾಗಿ ಅಂತೇಳಿ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಅದರ ಬೀಜ ಸಿಗ್ತಾ ಇರತಕ್ಕಂಥದ್ದು ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ನಮ್ಮ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರಗಳು ಅದನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಮಹಿಮಾ ಅಂತಕ್ಕಂಥ ತಳಿ, ರಜತ ಅಂತಕ್ಕಂಥ ತಳಿ, ಈ ತಳಿಗಳನ್ನ ಬಳಕೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಇದನ್ನ ಮೀರಿ ಅನೇಕ ತಳಿಗಳನ್ನು, ಸುಮಾರು 100-150 ತಳಿಗಳ ಹೆಸರುಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು. ಸುಪ್ರಭ, ಸುರುಚಿ ಅಂತಕ್ಕಂತ ತಳಿಗಳು ಸಹ ಹೊರತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವರದ ಅಂತಕ್ಕಂತ ತಳಿನ ಬಳಕೆ ಮಾಡ್ಕೊಬಹುದು, ಒಳ್ಳೆಯ ತಳಿ ಅಂತ ತಾವು ಅಭಿಪ್ರಾಯ ಪಡ್ತೀರ. ಇನ್ನು ಮುಖ್ಯವಾಗಿ ಈ ಶುಂಠಿ ಬೇಸಾಯಕ್ಕೆ ಯಾವ ಕಾಲ ಸೂಕ್ತ ಅಂತೀರ? ಮುಖ್ಯವಾಗಿ ಏನಾಗ್ತದೆ, ಈ ಹಾಸನ ಭಾಗದಲ್ಲಿ ಒಂದು ಮಳೆ ಮೇ ಜೂನ್ ಸಂದರ್ಭದಲ್ಲೇ ಪ್ರಾರಂಭ ಆಗೋದ್ರಿಂದ ಆ ಶುಂಠಿ ಬೆಳೆ ರೋಗಕ್ಕೆ ತುತ್ತಾಗಬಾರ್ದು ಅನ್ನೋ ಕಾರಣದಿಂದ ಅವರು ಮುಂಜಾಗ್ರತಾ ಕ್ರಮವಾಗಿ ಫೆಬ್ರವರಿ ಮಾರ್ಚ್ ನಲ್ಲೇನೆ ಸ್ವಲ್ಪ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಂಡು ಬಿತ್ತನೆಯನ್ನ ಮಾಡಿಬಿಡ್ತಾರೆ. ಆದ್ರೆ ಮುಖ್ಯವಾದಂತಹ ನಮ್ಮ ವೈಜ್ಞಾನಿಕವಾಗಿ ಇರತಕ್ಕಂತಹ ಬೆಳವಣಿಗೆಯಲ್ಲಿ ಮೇ ಜೂನ್ನಲ್ಲಿ ಶುಂಠಿ ಬೆಳೆಯನ್ನ ನಾವು ನಾಟಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಅಂದ್ರೆ ಏಪ್ರಿಲ್ನಿಂದ ಪ್ರಾರಂಭ ಮಾಡಬಹುದು, ಏಪ್ರಿಲ್ನಿಂದ ಪ್ರಾರಂಭ ಮಾಡ್ಕೊಬಹುದು. ಆದ್ರೆ ಅಲ್ಲಿ ವಾತಾವರಣವನ್ನ ಅನುಗುಣವಾಗಿ ಇಟ್ಕೊಂಡು ಮತ್ತೆ ಒಂದು ಬಹಳ ಮುಖ್ಯ ಉದ್ದೇಶ ಅವರಿಗೆ ಇರ್ತಕ್ಕಂಥದ್ದು, ಇನ್ನು 7 ತಿಂಗಳ ತನಕ ಬೆಳೆ ಇದ್ದು ಮತ್ತೆ ಇನ್ನು 3 ತಿಂಗಳಿಗೆ ಅವರು ಅಲ್ಲಿ ಬೆಳೆ ಪರಿವರ್ತನೆಯನ್ನ ಮಾಡ್ತಾರೆ. ಯಾವ ಬೆಳೆ ಮುಖಾಂತರ, ಈ ಮೆಕ್ಕೆಜೋಳದ ಮುಖಾಂತರ ಮತ್ತೆ ರಾಗಿ ಬೆಳೆ ಮುಖಾಂತರ ಬೆಳೆಯನ್ನ ಪರಿವರ್ತನೆ ಮಾಡ್ತಾರೆ. ಸೊ ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ಭಾಗದಲ್ಲಿ ಅದನ್ನ ಫೆಬ್ರವರಿಯಿಂದನೇ ಪ್ರಾರಂಭಗೊಳಿಸ್ತಾರೆ. ಆದ್ರೆ ಇಲ್ಲಿ ರೈತರು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಈ ಬೇಸಾಯವನ್ನ ಪ್ರಾರಂಭ ಮಾಡಕ್ಕೂ ಮೊದಲೇ ಅವರಿಗೆ ಈ ತಳಿಗಳ ಬೀಜ ಬಹಳ ಮುಖ್ಯ. ಉತ್ತಮವಾದ ಗುಣ ಇರಬೇಕು, ಮತ್ತೆ ಆ ಉತ್ತಮವಾದ ಗುಣದ ಜೊತೆ ಆ ತಾಯಿ ಗುಣಗಳು ಅದರಲ್ಲಿ ಹೇರಳವಾಗಿರ್ಬೇಕು, ಜೊತೆಗೆ ರೋಗ ಮುಕ್ತವಾಗಿರ್ಬೇಕು. ಇದರಲ್ಲಿ ಏನಂತ ಹೇಳಿದ್ರೆ, ಬೀಜದಕ್ಕೋಸ್ಕರ ಆಯ್ಕೆ ಮಾಡಬೇಕು ಅಂದ್ರೆ ಅವರು ಯಾವ ತೋಟದಿಂದ ಬೀಜಕ್ಕೋಸ್ಕರ ಈ ಶುಂಠಿಯನ್ನ ಆಯ್ಕೆ ಮಾಡ್ಕೊಂತಾರೆ, ಆ ಸಸಿ ಸುಮಾರು 10 ತಿಂಗಳ ತನಕ ಬೆಳೆದಿರಬೇಕು. ಇದನ್ನ ಬಹಳ ಖಂಡಿತವಾಗಿ ರೈತ ಬಾಂಧವರು ಮನಸ್ಸಿನಲ್ಲಿ ಇಟ್ಕೊಬೇಕು. 10 ತಿಂಗಳ ಬೆಳೆಯನ್ನ ನಾವು ಬೀಜಕ್ಕೋಸ್ಕರ ಉಪಯೋಗಿಸಲಿಕ್ಕೆ ಆಯ್ಕೆ ಮಾಡಬೇಕು. ಅಂದ್ರೆ ನಾವು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೆದಂತ ಬೆಳೆಯಿಂದ ಈ ಬಿತ್ತನೆ ಗಡ್ಡೆಗಳನ್ನ ತೆಗೆದುಕೋಬಾರದು. ಖಂಡಿತವಾಗಲು 10 ತಿಂಗಳು ಬೆಳವಣಿಗೆ ಪರಿಪೂರ್ಣ ಆಗಿರಲ್ಲ. ಆ ನಿಟ್ಟಿನಲ್ಲಿ ಅದು ತಗೊಂಡಂತ ಸಂದರ್ಭದಲ್ಲಿ ಬೇಗ ರೋಗಕ್ಕೆ ತುತ್ತಾಗತಕ್ಕಂತಹ ಅವಕಾಶಗಳು ಜಾಸ್ತಿ ಆಗ್ತವೆ, ಗಿಡಗಳು ಕೂಡ ದಷ್ಟಪುಷ್ಟವಾಗಿ ಬರೋದಿಲ್ಲ. ಖಂಡಿತವಾಗಲು ಸರಿ. ಅಂದ್ರೆ 10 ತಿಂಗಳು ಬೆಳೆದಂತ ಗಡ್ಡೆಗಳನ್ನೇ ನಾವು ಆಯ್ಕೆ ಮಾಡಬೇಕು. ಇನ್ನೊಂದು, ತಾವು ಈಗಾಗಲೇ ತಿಳಿಸಿದ್ರಿ ಜಮೀನು ಬಹಳಷ್ಟು ಫಲವತ್ತಾಗಿರಬೇಕು ಅಂತ. ಹೌದು. ಹಾಗಾದ್ರೆ ಈ ಜಮೀನಿನ ತಯಾರಿಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಈ ಶುಂಠಿ ಗಡ್ಡೆಗಳನ್ನ ನಾಟಿ ಮಾಡೋದಕ್ಕೆ? ನಮ್ಮ ಈ ತೋಟಗಾರಿಕಾ ಬೆಳೆಗಳಲ್ಲಿ ಯಾವುದೇ ಬೆಳೆ ಆಗ್ಬೋದು, ಜಮೀನನ್ನ ತಯಾರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ತಾವು ಈಗ ಒಳ್ಳೆ ಪ್ರಶ್ನೆಯನ್ನ ಕೇಳ್ದಂಗೆನೆ, ಈ ಶುಂಠಿಯಲ್ಲಿ ಜಮೀನನ್ನ ಸಿದ್ಧಗೊಳಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಅಂಶ. ಯಾಕಂದ್ರೆ 7 ತಿಂಗಳ ಬೆಳೆ ಅಲ್ಲಿ ಇರಬೇಕು. ನೀವು ಏನಾದ್ರೂ ಹಸಿ ಶುಂಠಿಗೆ ಬಳಕೆ ಮಾಡೋದಾದ್ರೆ, ಇಲ್ಲ ನೀವೇನಾದ್ರೂ ಬೀಜಕ್ಕೋಸ್ಕರ ಸಂಗ್ರಹಣೆ ಮಾಡೋದಾದ್ರೆ 10 ತಿಂಗಳವರೆಗೆ ಭೂಮಿನಲ್ಲಿ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಗಮನಿಸಿರಾಗೆ ವಿಜ್ಞಾನಿಯಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ, ಮೊದಲಿಗೆ ಎಲ್ಲ ಉತ್ತಮವಾದಂತಹ ಉಳುಮೆಯನ್ನ ಮಾಡ್ತಾರೆ, ಆದ್ರೆ ಈ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸೋದಿಲ್ಲ. ಅದು ಬಹಳ ಮುಖ್ಯ. ಮುಖ್ಯವಾಗಿ ಈ ಬೆಳೆನಲ್ಲಿ ಸಾವಯವ ಅಂಶ ಬರಬೇಕು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕು. ಸುಮಾರು 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ 1 ಹೆಕ್ಟರ್ ಪ್ರದೇಶಕ್ಕೆ ನಾವು ಶಿಫಾರಸನ್ನ ಮಾಡಿದ್ದೇವೆ. ಆದ್ರೆ ಸರ್ವೇ ಸಾಮಾನ್ಯವಾಗಿ ರೈತರ ಒಂದು ಗುಣಧರ್ಮ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಸಿಗುತ್ತೆ ಕೊಟ್ಟಿಗೆ ಗೊಬ್ಬರ? ಇವಾಗ ನಮ್ಮಲ್ಲಿ ನಾಟಿ ಹಸುಗಳಿಲ್ಲ, ಸಾಕಾಣಿಕೆ ಇಲ್ಲ, ಬಂದಿರತಕ್ಕಂತಹ ಹೈಬ್ರಿಡ್ ಹಸುಗಳು, ಅದರಲ್ಲಿ ಬರ್ತಕ್ಕಂತ ಸಗಣಿಯಲ್ಲಿ ಅಷ್ಟು ಉತ್ತಮವಾದಂತಹ ಗುಣಧರ್ಮಗಳಿಲ್ಲ, ಅವು ಕೂಡ ಈಗಿನ ಮಾಡರ್ನ್ ಯುಗದಲ್ಲಿ ಬರ್ತಕ್ಕಂತ ಆಹಾರಗಳನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದಾವೆ. ಸೊ ಹಾಗಾಗಿ ಅದರಲ್ಲಿ ಇರ್ತಕ್ಕಂತಹ ಗುಣಧರ್ಮಗಳು ಅಷ್ಟು ವ್ಯಯ ಇರಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ನೀವು ಸಾವಯವ ಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರ ಏನಾದ್ರು ತಂದಿದ್ರೆ ಅದನ್ನ ಪರಿಪೂರ್ಣವಾಗಿ ಪುಷ್ಟಿಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಇದೆ. ಸಮೃದ್ಧಿಗೊಳಿಸ್ತಕ್ಕಂಥದ್ದು ಹೇಗೆ ಮಾಡಬೇಕು? ಎನ್ರಿಚ್ಮೆಂಟ್ ಆಫ್ ಕಾಂಪೋಸ್ಟ್ ಅಂತ ನಾವು ಹೇಳ್ತೀವಿ. ಈ ಏನು ಕೊಟ್ಟಿಗೆ ಗೊಬ್ಬರವನ್ನು ತರ್ತೀರಿ, ಇದಕ್ಕೆ ನಮ್ಮ ಜೀವಾಣುಗಳಿವೆ, ಈ ಜೀವಾಣುಗಳನ್ನ ಅದಕ್ಕೆ ಸೇರಿಸ್ಬೇಕು, ಬೆರೆಸ್ಕೋಬೇಕು. ಬೆರೆಸೋದು ಹೇಗೆ? 100 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಇದೆ ಅಂದ್ರೆ 1 ಕೆಜಿ ಅಷ್ಟು ಜೀವಾಣುವನ್ನ ಸೇರಿಸ್ಬೇಕು. ಟ್ರೈಕೋಡರ್ಮ ಅಂತಕ್ಕಂಥ ಜೀವಾಣು, ಸೂಡೋಮಾನಸ್ ಅಂತಕ್ಕಂಥ ಜೀವಾಣುವನ್ನ ಸೇರಿಸಿ ಅದನ್ನ ಸ್ವಲ್ಪ ತೇವ ಮಾಡಿ ಒಂದು ವಾರದ ತನಕ ಇಟ್ಟು ಅಂತ ಹೇಳಿದ್ರೆ ಒಳ್ಳೆ ಈ ಕೇಕ್ ಪೇಸ್ಟ್ರಿ ತರ ಬಂದ ತರ ಬರ್ತದೆ, ವ್ಯಾಪಿಸ್ಕೊಂಡ್ಬಿಟ್ಟು ಪರಿಪೂರ್ಣವಾಗಿರ್ತದೆ. ಅದನ್ನ ಹಾಕೋ ಸಂದರ್ಭದಲ್ಲಿ ಒಂದು 2 ಟನ್ನಷ್ಟು ಬೇವಿನ ಹಿಂಡಿಯನ್ನ ಬೆರೆಸ್ಕೋಬೇಕು. ಒಂದು ಹೆಕ್ಟರ್ ಪ್ರದೇಶಕ್ಕೆ 2 ಟನ್ನಷ್ಟು ಬೇವಿನ ಹಿಂಡಿ ಇದೆ. ಬೇವಿನ ಹಿಂಡಿ ಬಹಳ ಗುಣಧರ್ಮಗಳನ್ನ ಕೊಡುತ್ತೆ ಭೂಮಿಯ ಫಲವತ್ತತೆಗೆ. ಕಾರಣ ಇಷ್ಟೇನೆ, ಅಲ್ಲಿ ಬರ್ತಕ್ಕಂತಹ ರೋಗಾಣುಗಳನ್ನ ತಡಿತಕ್ಕಂಥದ್ರಲ್ಲಿ ಮತ್ತೆ ಈ ಆಹಾರ ಪದಾರ್ಥಗಳನ್ನ ಪೋಷಕಾಂಶಗಳನ್ನ ಎಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲ ಮಾಡುತ್ತೆ. ಆದ್ರಿಂದ ನಮ್ಮ ರೈತ ಬಾಂಧವರು ಈ ಭೂಮಿ ತಯಾರಿಕೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಮತ್ತೆ ಈ ಟ್ರೈಕೋಡರ್ಮ ಸೂಡಮಾನಸ್ ಇವನ್ನ ಬೆರೆಸಿ ಭೂಮಿಗೆ ಹಾಕ್ತಕ್ಕಂಥದ್ನ ಅವರು ಪರಿಪೂರ್ಣವಾಗಿ ಮಾಡಬೇಕು. ಖಂಡಿತವಾಗ್ಲೂ ಎಲ್ಲೂ ಮರಿಬಾರ್ದು. ನಾನು ನೋಡಿರ್ತಕ್ಕಂಥದ್ರಲ್ಲಿ ಈ ಭೂಮಿಯನ್ನ ಸಿದ್ಧತೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಡಿಗಳನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಶುಂಠಿ ಬೆಳೆನ ಮಾಡ್ಬೇಕಾದ್ರೆ ಮಡಿಗಳನ್ನ ತಯಾರಿ ಮಾಡ್ತಾರೆ. ಅಂದ್ರೆ ಅವು ಎಷ್ಟು ಉದ್ದ ಇರ್ಬೇಕು, ಎಷ್ಟು ಅಗಲ ಇರ್ಬೇಕು? ಹೌದು, 1 ಹೆಕ್ಟರ್ ಪ್ರದೇಶಕ್ಕೆ ಸುಮಾರು 2000 ರಿಂದ 2100 ಮಡಿಗಳನ್ನ ಮಾಡಬಹುದು. ಉದ್ದ ಅಂದ ಕೂಡಲೇ ನಮ್ಮ ಅಳತೆಗೆ ಎಷ್ಟು ಉದ್ದ ಆದ್ರೂ ಮಾಡ್ಕೊಬಹುದು. ವೈಜ್ಞಾನಿಕವಾಗಿ ನಾವು ತಿಳಿಸ್ತಕ್ಕಂಥದ್ದು 6 ಮೀಟರ್ ಅಷ್ಟು ಉದ್ದ ಇರಬೇಕು. ಅಗಲ ಬಂದು 1 ಮೀಟರ್ ಅಗಲ ಇರಬೇಕು. ಎತ್ತರ ಬಂದು 15 ಸೆಂಟಿಮೀಟರ್ ಅಷ್ಟು ಎತ್ತರ ಇರಬೇಕು, ಅರ್ಧ ಅಡಿಯಷ್ಟು. ಈ ಭೂಮಿ ಪ್ರಿಪರೇಷನ್ ಮಾಡುವಾಗ ನಾನು ಗಮನಿಸಿರೋಂಗೆ ರೈತರೇನ್ ಮಾಡ್ತಾರೆ, ಈಗಿನ ದಿವಸಗಳಲ್ಲಿ ಈ ರೆಕ್ಕೆ ನೇಗಲ್ಗಳು ಅಂತ ಬರ್ತವೆ. ಇವ್ರೇನ್ ಮಾಡೋದು, ಸಾಲುಗಳನ್ನ ಹಾಕೊಂಡ್ಬಿಟ್ಟು ರೆಕ್ಕೆ ನೇಗಲನ್ನ ಹಾಕಿ ಅದರಲ್ಲಿ ಈ ಏನು ಗೆಡ್ಡೆಗಳನ್ನ ಬಿತ್ತನೆ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ಮೊಳಕೆ ಬಂದ ಮೇಲೆ ಮಣ್ಣನ್ನ ಏರಾಕ್ತಾರೆ, ಮಣ್ಣನ್ನ ಮೊಳಕೆ ಬಂದ ನಂತರ ಏರ್ಸೋಣ, ಆಮೇಲೆ ಬದುವನ್ನ ಎತ್ತರ ಮಾಡ್ಕೊಳ್ಳೋಣ, ಆವಾಗ ಮಳೆ ಬಿದ್ರೂ ಕೂಡ ನೀರು ಸರಾಗವಾಗಿ ಹರಿದೋಗ್ಬಿಡ್ತದೆ ಅನ್ನೋ ಅಂತಹ ಸಣ್ಣ ಒಂದು ಕೆಲಸವನ್ನ ಬಿಗಿನಿಂಗ್ ಅಲ್ಲಿ ಮಾಡ್ಬಿಡ್ತಾರೆ. ಅದು ಈ ನಮ್ಮ ಶುಂಠಿ ಬೆಳೆಗೆ ಅವಕಾಶ ಆಗಲ್ಲ, ಅವಕಾಶ ಆಗಲ್ಲ. ಮೊದಲೇನೆ ಏರು ಮಡಿಗಳನ್ನ ಮಾಡಬೇಕು, ಸರಾಗವಾಗಿ ಬದು ಬದುನಲ್ಲಿ ಏನು ಕಾಲುವೆಗಳನ್ನ ಮಾಡ್ತೀವಿ ಆ ಕಾಲುವೆಯಿಂದ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ತಕ್ಕಂಥದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ಅಂದ್ರೆ ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ಎಷ್ಟು ಅಂತರ ಸ್ಥಳಾವಕಾಶ ಕೊಡಬೇಕಾಗತ್ತೆ? ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ಮಿನಿಮಮ್ 1 ಅಡಿ ಆದ್ರೂ ಅಗಲ ಇರಬೇಕು, 30 ಸೆಂಟಿಮೀಟರ್ ಅಂತರ ಇರಬೇಕು. ಅಂತರವನ್ನ ನಾವು ಕಾಪಾಡ್ಕೋಬೇಕು, 30-45 ಸೆಂಟಿಮೀಟರ್ ಅಷ್ಟು ಅಂತರವನ್ನ ಮಾಡ್ಕೊಬಹುದು. ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಓಡಾಡಲಿಕ್ಕೆ ಅವಕಾಶ ಆಗ್ಬೇಕು. ಮತ್ತೆ ನಾವು ಮುಂದೆ ಅದಕ್ಕೆ ಗಿಡಗಳಿಗೆ ಮಣ್ಣನ್ನ ಒದಕ್ಕೆ ಕೊಡ್ತಕ್ಕಂಥದಕ್ಕೆ ಆ ಸನಿಕೆಯನ್ನ ಹಾಕ್ತಂತ ಸಂದರ್ಭದಲ್ಲಿ ಆಡಿಸ್ಲಿಕ್ಕೆ ಅಷ್ಟು ಅವಕಾಶವಾಗಿ ಮೊದಲನೇ ಭೂಮಿಯನ್ನ ಏರುಮಡಿಗಳನ್ನ ಮಾಡೋದ್ರ ಬಗ್ಗೆ ಗಮನವನ್ನ ಹರಿಸ್ಬೇಕು. ಈಗ ಏರುಮಡಿ ನಾವು ಮಾಡ್ಕೊಂಡಾದ್ಮೇಲೆ ಅದಕ್ಕೇನಾದ್ರೂ ರಾಸಾಯನಿಕ ಗೊಬ್ಬರ ಏನಾದ್ರೂ ಕೊಡ್ಬೇಕಾಗತ್ತೆ? ಖಂಡಿತವಾಗ್ಲೂ ನಾವು ಕೊಡ್ಬೇಕಾಗ್ತದೆ. ಏನು ನಮ್ಮಲ್ಲಿ ಮೂಲ ಗೊಬ್ಬರಗಳು ಮತ್ತೆ ನಂತರ ಮೇಲುಗೊಬ್ಬರಗಳು ಅಂತೇಳಿ ನಾವು ಕೊಡ್ತೀವಿ. ಆದ್ರೆ ಶುಂಠಿ ಬೆಳೆನಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ನಮಗೆ ಶಿಫಾರಸ್ ಇರ್ತಕ್ಕಂಥದ್ದು ಎನ್ ಪಿ ಕೆ ಪ್ರಕಾರ ಅಂದ್ರೆ ಸಾರಜನಕ ರಂಜಕ ಪೊಟಾಷದಲ್ಲಿ 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟಾಷ್ ಶಿಫಾರಸ್ ಇದೆ ಹೆಕ್ಟೇರ್ಗೆ. ಸೊ ಈ ರೀತಿ ನಾವು ಗಮನದಲ್ಲಿ ಇಟ್ಕೊಂಡಾಗ ರೈತ ಬಾಂಧವರಿಗೆ ಇದು ಅರಿವಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ನಮ್ಮ ವೈಜ್ಞಾನಿಕವಾಗಿ ಏನು ಮಾರುಕಟ್ಟೆನಲ್ಲಿ ಸಿಗುತ್ತೆ ಆ ಗೊಬ್ಬರಗಳಿಗೆ ತರ್ಜುಮೆ ಮಾಡ್ಕೊಬೇಕು. ಈಗ 100 ಕೆಜಿ ಸಾರಜನಕ ಅಂದ್ರೆ ಯೂರಿಯಾಗೆ ನೀವು ಹೋಗ್ತು ಅಂತ ಹೇಳಿದ್ರೆ 217 ಕೆಜಿ ಅಷ್ಟು ಯೂರಿಯಾ ಬೇಕಾಗುತ್ತೆ 1 ಹೆಕ್ಟರ್ ಪ್ರದೇಶಕ್ಕೆ. ಅಂದ್ರೆ 4.5 ಮೂಟೆ ಅಷ್ಟು ಯೂರಿಯಾ ಬೇಕು. ಆದ್ರೆ ಯೂರಿಯಾನೇ ಹಾಕ್ಲಿಕ್ಕೆ ಹೋದ್ರೆ ನಮಗೆ ಹಣಕಾಸಿನ ವ್ಯತ್ಯಾಸವನ್ನ ಕಂಡುಬಿಡ್ತೀವಿ. ಹೌದು. ಸೊ ಹಾಗಾಗಿ ರೈತ ಬಾಂಧವರು ಸರ್ವೇ ಸಾಮಾನ್ಯವಾಗಿ DAP ನ ಹಾಕ್ಲಿಕ್ಕೆ ಹೋಗ್ತಾರೆ. DAP ಅನ್ನ ಹಾಕ್ತಂತ ಸಂದರ್ಭದಲ್ಲಿ ಅದರಲ್ಲೇನೆ ಯೂರಿಯಾ ಅಂಶ ಇರುತ್ತೆ, ಅಮೋನಿಯಂ ಅಂತಕ್ಕಂಥ ಅಂಶ ಅಲ್ಲೇ ಇರೋದ್ರಿಂದ ರಂಜಕನೂ ಇರುತ್ತೆ ಸೊ ಎರಡನ್ನು ಕೂಡ ಅವರು ಬ್ಯಾಲೆನ್ಸ್ ಮಾಡ್ಕೊಬಹುದು. ಸೊ 4 ಚೀಲಿಯ ಯೂರಿಯನ್ನ ಬಳಕೆ ಮಾಡೋದ್ರ ಬದಲು ಅವರು 2 ಚೀಲದಷ್ಟು DAP ಅನ್ನೇ ಬಳಕೆ ಮಾಡ್ಕೊಂಡ್ರೆ 2 ಅಂಶವನ್ನು ಸಿಗ್ತದೆ. ಸರಿ. ಅದನ್ನ ಮೀರಿ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ನೆಕ್ಸ್ಟ್ ನಮಗೆ ರಂಜಕ. ರಂಜಕ ಅಂದ್ರೆ ಸೂಪರ್ ಅಂತ ಹೇಳ್ತೀವಿ, ಬೂದಿ ಅಂತ ಹೇಳ್ತಾರೆ ಸರ್ವಸಾಮಾನ್ಯ ರೈತರು, SSP ಅಂತ ಹೇಳ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್. ಇದು ಏರಳವಾಗಿ ಬೇಕು ಶುಂಠಿ ಬೆಳೆನಲ್ಲಿ, ಸುಮಾರು 312 ಕೆಜಿ ಅಷ್ಟು 1 ಹೆಕ್ಟರ್ ಪ್ರದೇಶಕ್ಕೆ ಬೇಕು. ಸೊ 312 ಕೆಜಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 6.5-7 ಚೀಲದಷ್ಟು ನಮಗೆ ರಂಜಕದ ವ್ಯವಸ್ಥೆಯನ್ನು ಮಾಡುತ್ತೆ. ಮತ್ತೆ ಅದರ ಗುಣಧರ್ಮ ಇದೆ, ಯಾಕಂದ್ರೆ ಅದರಲ್ಲಿ ಎಣ್ಣೆ ಅಂಶವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು, ಬೇರಿನ ಗುಣಧರ್ಮಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಗೆಡ್ಡೆಗಳ ಗುಣಧರ್ಮನ ಹೆಚ್ಚಿಸ್ತಕ್ಕಂಥದ್ದು, ಪೊಟಾಸು ಸಾಮರ್ಥ್ಯವನ್ನ ಕೊಡುತ್ತೆ, ಸೂಪರ್ ಅದರ ಗುಣಧರ್ಮಗಳನ್ನ ಹೆಚ್ಚಿಕೆ ಮಾಡ್ತದೆ. ಸೊ ಹಾಗಾಗಿ ಅದನ್ನ ಬಳಕೆ ಮಾಡಬೇಕು ಸೂಪರ್. ಅದರ ಜೊತೆನಲ್ಲಿ ಪೊಟಾಸು ಸ್ವಲ್ಪ ಕಡಿಮೆಯನ್ನ ಬಳಕೆ ಮಾಡ್ಕೊಬಹುದು. ಯಾಕೆ ಅಂತ ಹೇಳಿದ್ರೆ, ನಾವು ಶುಂಠಿ ಬೆಳೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಮೇಲು ಗೊಬ್ಬರವಾಗಿ ಎಲೆಗಳ ಮುಖಾಂತರ ಸಿಂಪರಣೆಯನ್ನ ಮಾಡಿ ನಾವು ಗೊಬ್ಬರಗಳನ್ನ ಕೊಡ್ತಾ ಬರ್ತೀವಿ ಈ ಶುಂಠಿ ಬೆಳೆಗೆ. ಸೊ ಆ ನಿಟ್ಟಿನಲ್ಲಿ ಸುಮಾರು ಒಂದು 83 kg ಅಷ್ಟು ನಮ್ಗೆ MOP ಪೊಟಾಷ್, ಮ್ಯೂರೇಟ್ ಆಫ್ ಪೊಟಾಷ್ ಅನ್ನ ಬಳಕೆ ಮಾಡ್ಕೊಬಹುದು. ಸೊ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಇದರ 50% ಅರ್ಧ ಭಾಗದಷ್ಟು ನಾವು ಭೂಮಿಗೆ ಶಿಫಾರಸನ್ನ ಸೇರಿಸಬಹುದು. ಅಂದ್ರೆ ಮೂರು ಪೋಷಕಾಂಶಗಳನ್ನ ಸೇರಿಸಬಹುದು. ಅದರಲ್ಲಿ ಯೂರಿಯನ್ನ ಅರ್ಧ ಭಾಗವನ್ನ ಸೇರಿಸೋದ್ರಲ್ಲಿ ಮತ್ತೆ ಪೂರ್ಣ ಪ್ರಮಾಣದ ಪೊಟಾಷ್ ಮತ್ತೆ ಹಾಕ್ಬಹುದು. ಆದ್ರೆ ಗೆಡ್ಡೆ ಬೆಳವಣಿಗೆ ಹಂತ ಹಂತವಾಗಿ ಇಲ್ಲಿ ಆಗೋದ್ರಿಂದ 2 ತಿಂಗಳ ನಂತರ ಇನ್ನು ಉಳಿದಂತಹ 50% ಏನು ರಸಗೊಬ್ಬರಗಳಿದೆ ಇದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಆದ್ರೆ ಸರ್ವೇ ಸಾಮಾನ್ಯ ರೈತ ಬಾಂಧವರು ಏನ್ ಮಾಡ್ತಾರೆ, ಸಾವಯವ ಕೃಷಿನಲ್ಲಿ ನಾನು ಬಳಕೆ ಮಾಡಬೇಕು, ಈ ನಮ್ಮ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬಾರದು ಅಂತಕ್ಕಂತಹ ವಿಚಾರ ಬಂದಾಗ, ನಾವು ಮೊದಲು ತಿಳಿಸಿದಂತಹ ಏನು ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಣುಗಳನ್ನ ಬಳಕೆ ಮತ್ತೆ ಬೇವಿನಿಂಡಿಯನ್ನ ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಈಗ ನಮ್ಮ ಏನು ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟ ಬೆಂಗಳೂರಿನಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಏನು ಸಂರಕ್ಷಣೆ ಇದೆ, AMC ಅಂತ ಕರೀತಾರೆ. ಇವು ಬಹಳ ಕಡಿಮೆ ದರದಲ್ಲಿ ಸಿಗ್ತಕ್ಕಂತಹ ಜೀವಾಣುಗಳು. ಒಂದು 80 ರೂಪಾಯಿ ಖರ್ಚು ಮಾಡಿದ್ರೆ 1 kg ಅಷ್ಟು ಜೀವಾಣು ಸಿಗುತ್ತೆ. ಎಷ್ಟು ಸಾಕಾಗುತ್ತೆ ಅದು? ಅದನ್ನ 100 kg ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿಕೊಂಡು ಇಟ್ಕೊಂಡು ಬಳಕೆ ಮಾಡ್ಕೊಬಹುದು. ಇನ್ನು ಮುಖ್ಯವಾಗಿ ತಾವು ಆಗಲೇ ತಿಳಿಸಿದಂತೆ 10 ತಿಂಗಳು ಬಲ್ತಿರುವಂತ ಈ ಗೆಡ್ಡೆಗಳನ್ನೇ ಬಳಸ್ಕೋಬೇಕು ಅಂತ. ಹೌದು, ಇನ್ಯಾವ ಗುಣಗಳಿಗಾಗಿ ನಾವು ನೋಡಬೇಕಾಗತ್ತೆ ಈ ಶುಂಠಿ ಗೆಡ್ಡೆಗಳನ್ನು? ಶುಂಠಿ ಗೆಡ್ಡೆ ಅಂದ ಕೂಡಲೇ ನೋಡಿ, 1 ಹೆಕ್ಟರ್ ಪ್ರದೇಶಕ್ಕೆ ಸುಮಾರು 1500 kg ಅಷ್ಟು ಬೇಕಾಗ್ತದೆ. ಈ ನಮ್ಮ ಗೆಡ್ಡೆ ಜಾತಿಯ ಏನು ತೋಟಗಾರಿಕಾ ಬೆಳೆ ಇದೆ, ಇವನ್ನ ಬೆಳಿಬೇಕಾದ್ರೆ ಈ ಬೀಜಕ್ಕೇನೆ ತುಂಬಾ ಖರ್ಚು ಹಣ ವ್ಯಯ ಆಗ್ತಕ್ಕಂಥ. ಹೌದು, ಈಗ ನಮ್ಮ ಅರಿಶಿನದಲ್ಲಿ ಆಗ್ಬೋದು ಮತ್ತೆ ಶುಂಠಿಯಲ್ಲಿ ಆಗ್ಬೋದು, ಏನಾದ್ರೂ 1,000 ರೂಪಾಯಿ ಒಂದು ಕ್ವಿಂಟಾಲ್ಗೆ ಇದೆ ಅಂತ ಹೇಳಿದ್ರೆ ಆಗ ಇದರ ಬೆಲೆನೆ ಜಾಸ್ತಿ ಆಗ್ತದೆ. ಸೊ ಇಷ್ಟು ಬೆಲೆಯನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳಿದಾಗ ಅದರ ಆಯ್ಕೆಯನ್ನು ಕೂಡ ನಮಗೆ ಸಾಕಷ್ಟು ಗಮನ ಹರಿಸಬೇಕು, ಖಚಿತವಾಗಿ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ತೋಟದಿಂದ ತಂದು ನಮ್ಮ ತೋಟಕ್ಕೆ ಅದನ್ನ ನಾಟಿ ಮಾಡ್ತಾ ಇದೀವಿ ಅಂದಾಗ ಆ ತೋಟಕ್ಕೆ ಬರ್ತಾ ಇರತಕ್ಕಂತಹ ಏನು ಶುಂಠಿ ಬೀಜ ಇದೆ ಅದು ರೋಗ ಮುಕ್ತವಾಗಿದೆಯಾ, ಅದರಲ್ಲಿ ಸಾಮರ್ಥ್ಯದ ಇಳುವರಿಯನ್ನ ಕೊಟ್ಟಿದೆಯಾ, ಅದು ಜೊತೆಗೆ ಅದು ಮೊಳಕೆ ಹೊಡೆಯುವ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಇದೆ, ಮೊಳಕೆ ಹೊಡಿತಕ್ಕಂತ ಸಾಮರ್ಥ್ಯ ಇರೋದ್ರ ಜೊತೆ ಅದರಲ್ಲಿ ಯಾವುದಾದ್ರೂ ರೋಗಾಣುಗಳು ಇದೆಯಾ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಇದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಅನ್ನ ಮಾಡಬಹುದು. ಆ ಶುಂಠಿ ಗೆಡ್ಡೆ ಏನಿದೆ ಅದನ್ನ ಅವರು ಕೈಯಲ್ಲೇನೆ ಹಿಡಿದು ಸ್ವಲ್ಪ ಪ್ರೆಸರ್ ಅನ್ನ ಹಾಕಿ ಮುರಿದು ನೋಡ್ತು ಅಂತ ಹೇಳಿದ್ರೆ ಅದರ ಒಳಗಡೆ ಇರ್ತಕ್ಕಂತಹ ಏನು ತಿರುಳಿದೆ, ಆ ತಿರುಳಿನಲ್ಲಿ ಏನಾದ್ರೂ ಕಂದು ಬಣ್ಣದ ಚುಕ್ಕೆಗಳು ಇವು ಏನಾದ್ರೂ ಕಂಡು ಬಂದು ಮತ್ತೆ ಅದನ್ನ ಸೀಳಿದಂತ ಸಂದರ್ಭದಲ್ಲಿ ಅದೇ ಕಂದು ಬಣ್ಣ ಇಡೀ ಗೆಡ್ಡೆನಲ್ಲಿ ಪ್ರಸಾರ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆ ಬೀಜದ ಶುಂಠಿ ಯಾವುದೋ ಒಂದು ಸಂದರ್ಭದಲ್ಲಿ ಸೋಂಕಿಗೊಳಗಾಗಿದೆ ಅಂತ, ರೋಗಕ್ಕೆ ಸೋಂಕಿಗೆ ಒಳಗಾಗಿದೆ ಅನ್ನೋದನ್ನ ಖಂಡಿತವಾಗ್ಲೂ ಗಮನ ಹರಿಸ್ಕೋಬಹುದು. ಸೊ ಇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ನಮ್ಮ ಭಾಗದಲ್ಲಿ ರೈತರು ಅದನ್ನ ತಯಾರಿ ಮಾಡ್ತಾರೆ. ಈ ತಯಾರಿ ಮಾಡುವಂತ ಸಂದರ್ಭದಲ್ಲಿ ನೋಡಿ, ಬೇರೆ ಭಾಗದಲ್ಲಿ ಕೇರಳ ಮತ್ತೆ ಕ್ಯಾಲಿಕಟ್ ಈ ಭಾಗದಲ್ಲಿ ಅಲ್ಲೆಲ್ಲೂ ಕೂಡ ಶುಂಠಿಯ ಬೀಜವನ್ನ ಕೈಯಲ್ಲಿ ಮುರಿಯಲ್ಲ. ಅದು ನಾವು ಸಾಕಷ್ಟು ಬಾರಿ ನಮ್ಮ ರೈತ ಬಾಂಧವರಿಗೆ ನಾವು ಪ್ರಾತ್ಯಕ್ಷಿಕಗಳನ್ನ ಮಾಡ್ತೀವಿ, ಹೇಳ್ತಾ ಇರ್ತೀವಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅದನ್ನ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಗಮನವನ್ನ ಹರಿಸೋದು ಕಡಿಮೆ ಅನ್ಸುತ್ತೆ ನನಗೆ. ಅದನ್ನ ಏನ್ ಮಾಡ್ಬೇಕು, ಈ ಚಾಕುವಿನಲ್ಲಿ ಅಥವಾ ಕುಡುಗಲಿನಲ್ಲಿ ಕಟ್ ಮಾಡಬೇಕು, ಕತ್ತರಿಸಬೇಕು. ಕತ್ತರಿಸಿದ ನಂತರ ಬೀಜೋಪಚಾರಕ್ಕೆ ಬಹಳ ಗಮನವನ್ನ ಕೊಡಬೇಕು. ಹೇಗೆ ಆಲೂಗಡ್ಡೆನಲ್ಲಿ ಬೀಜೋಪಚಾರವನ್ನ ಮಾಡ್ತೀವಿ ಅದೇ ತರ ಶುಂಠಿನಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಏನ್ ಬೀಜೋಪಚಾರ ಮಾಡಬೇಕಾಗುತ್ತೆ? ಬೀಜೋಪಚಾರ ಕಟ್ ಮಾಡಿದಂತಹ ಈ ಗೆಡ್ಡೆಗಳೇನಿದೆ ಆ ಗೆಡ್ಡೆಗಳನ್ನ ಮ್ಯಾಂಕೋಜೆಬ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನ 4 ಗ್ರಾಮ್ 1 ಲೀಟರ್ ನೀರಿಗೆ ಮತ್ತೆ ಎಕಲಾಕ್ಸ್ ಅಂತಕ್ಕಂತಹ ಕೀಟ ನಾಶಕ ಸಿಗುತ್ತೆ, ಅಥವಾ ಕ್ವಿನಲ್ ಪಾಸ್ ಅಂತ ಹೇಳ್ತೀವಿ, ಅದನ್ನ 2 ml 1 ಲೀಟರ್ಗೆ ಇವೆರಡನ್ನ ಮಿಶ್ರಣ ಮಾಡಿ ನೀವೇನಾದ್ರೂ ಒಂದು 200 ಲೀಟರ್ನಷ್ಟು ಮಾಡಿಕೊಂಡ್ರೆ ಈ ಎಕಲ್ಯಾಕ್ಸ್ ಅಂತಕ್ಕಂಥದ್ದು 400 ml, ಸೊ ಮ್ಯಾಂಕೋಸೆಬ್ ಅಂತಕ್ಕಂಥದ್ದು 400 ಗ್ರಾಮ್, ಇದರ ಮಿಶ್ರಣದಲ್ಲಿ ಒಂದು ಚೀಲಕ್ಕೆ ಹಾಕೊಂಡು ಗೋಣಿ ಚೀಲದಲ್ಲಿ ಅವನ್ನ ಅದ್ದಬೇಕು. ಅದ್ದಿ ಎಷ್ಟೊತ್ತು ಬಿಡಬೇಕು ಅಂತಕ್ಕಂಥ ಪ್ರಶ್ನೆ. ಸೊ 15-20 ನಿಮಿಷ ಅವನ್ನ ಅದ್ದಿ ಅದನ್ನ ಮತ್ತೆ ನೆರಳಿನಲ್ಲಿ ಆರಾಕಿ ನಂತರ ಅದನ್ನ ನೀವು ಬಿತ್ತನೆಗೆ ಬಳಕೆ ಮಾಡಿದ್ರೆ ಬಹಳ ಉತ್ತಮ. ಒಂದು ಬಾರಿ ನೀವು ತಯಾರು ಮಾಡದಂತಹ ಆ ಔಷಧಿ ದ್ರಾವಣವನ್ನ 3 ಬಾರಿ ನೀವು ಈ ಕತ್ತರಿಸಿದಂತಹ ಬೀಜಗೆಡ್ಡೆಗಳಿಗೆ ಅದ್ದಲಿಕ್ಕೆ ಉಪಯೋಗಿಸ್ಕೋಬಹುದು. ಆದ್ರೆ 4ನೇ ಬಾರಿ ಅದನ್ನ ಉಪಯೋಗಿಸಬಾರ್ದು, ಯಾಕಂದ್ರೆ ಅದರಲ್ಲಿ ಏನಾದ್ರೂ ರೋಗಾಣುಗಳಿತ್ತು ಅಂದ್ರೆ ನೀವು ಅದ್ದುವಂತಹ ಪ್ರಕ್ರಿಯೆಯನ್ನ ಜಾಸ್ತಿ ಮಾಡಿದ್ರಿಂದ ಅದರಲ್ಲಿ ಸೊಲ್ಯೂಷನ್ ಅಲ್ಲಿ ಅದು ಬಂದಿರುತ್ತದೆ, ಬೇರೆ ಗೆಡ್ಡೆಗಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ 3 ಬಾರಿ ಉಪಯೋಗಿಸ್ಕೊಂಡು ನಂತರ ಹೊಸದಾಗಿ ಅದನ್ನ ತಯಾರು ಮಾಡಿಕೊಂಡು ಒಂದು ದಿನ ನೆರಳಲ್ಲಿ ಬಿಡಬೇಕು. ಆಗ ಏನಾಗುತ್ತೆ, ನೆರಳಿನಲ್ಲಿ ಇರತಕ್ಕಂಥದ್ದು ಎಲ್ಲ ನೀರಿನ ಅಂಶ ಇನ್ನು ಒಳಗಡೆ ಎಲ್ಲ ಭಾಗಕ್ಕೆ ಅದು ಪ್ರಸರಿಸಿಕೊಂಡು ನಂತರ ಅದರ ಮೇಲೆ ಒಂದು ಕೋಟಿಂಗ್ ಆದಂಗೆ ಆಗುತ್ತೆ, ಒಂದು ಪದರ ಬರುತ್ತೆ. ಆ ಪದರ ಬರೋದ್ರಿಂದ ಭೂಮಿಗೆ ಆಗ್ತಂತ ಸಂದರ್ಭದಲ್ಲಿ ಭೂಮಿನಲ್ಲಿ ರೋಗಾಣು ಇದ್ರೂ ಕೂಡ ಅದಕ್ಕೆ ತಗಲ್ತಕ್ಕಂಥದ್ದು ಅವಕಾಶಗಳು ಕಡಿಮೆ ಆಗುತ್ತೆ. ಸೊ ಬೀಜೋಪಚಾರ ಬಹಳ ಮುಖ್ಯವಾದದ್ದು, ಮತ್ತೆ ಬೀಜದ ಆಯ್ಕೆ ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು. ಈಗ ನಾವು 1 ಮೀಟರ್ ಅಗಲ ಇರುವಂತಹ ಮಡಿಗಳನ್ನು ಮಾಡ್ಕೊಂಡಿರ್ತೀವಿ, ಹೌದು ಸರ್, ಅದರಲ್ಲಿ ಯಾವ ರೀತಿ ಗೆಡ್ಡೆಗಳನ್ನ ಊರ್ಬೇಕಾಗತ್ತೆ? ಸರ್ವೇ ಸಾಮಾನ್ಯವಾಗಿ ರೈತರು ಏನು ಗೆಡ್ಡೆಗಳನ್ನ ಊಳುವಂತ ಸಂದರ್ಭದಲ್ಲಿ ಸಮಾನ ಅಂತರವಾದಂತಹ ಅಂತರಗಳನ್ನ ಕೊಟ್ಟು ಗೆಡ್ಡೆಗಳನ್ನ ಹಾಕ್ತಾರೆ. ಇಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ಮಾಡ್ಕೊಬಹುದು, ಏನು ಅಂದ್ರೆ ಈ ತ್ರಿಭುಜಾಕಾರವಾಗಿ ನಾಟಿ ಮಾಡ್ತಕ್ಕಂಥದ್ದು, ಒಂದು ಗೆಡ್ಡೆಯನ್ನ ನೆಟ್ಟಿರ್ತೀವಿ, ಅದೇ ಸಾಲಿಗೆ ನೇರವಾಗಿ ಇನ್ನೊಂದು ಪಕ್ಕದ ಸಾಲಿನಲ್ಲಿ ಗೆಡ್ಡೆಯನ್ನು ನೆಡ್ತೀವಿ. ಆದ್ರೆ 3ನೇ ಗೆಡ್ಡೆಯನ್ನು ನೆಡುವಾಗ ತ್ರಿಭುಜಾಕಾರವಾಗಿ ಬರೋ ತರ ನಾವು ನೆಟ್ಕೋಬೇಕು, ಅಂದ್ರೆ ವಿ ಶೇಪ್ ನಲ್ಲಿ ಆಗ್ಬೋದು. ವಿ ಶೇಪ್ ನಲ್ಲಿ ನಾಟಿ ಮಾಡಿದಾಗ ಇದರ ಅನುಕೂಲತೆ ಜಾಸ್ತಿ ಇದೆ, ಯಾಕಂದ್ರೆ ಇದು ಗೆಡ್ಡೆ ಜಾತಿ ಆದ್ರಿಂದ 2 ತಿಂಗಳ ನಂತರ ಗೆಡ್ಡೆಗಳ ಮತ್ತೆ ಕೌಲುಗಳು ಜಾಸ್ತಿ ಬಂದಷ್ಟು ಕೂಡ ಇಳುವರಿಯನ್ನ ಹೆಚ್ಚಿಕೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಗಾಳಿ ಆಡ್ತಕ್ಕಂಥದ್ದು, ನೀರು ಸರಾಗವಾಗಿ ಅದಕ್ಕೆ ಸ್ಪ್ರಿಂಕ್ಲರ್ ಆಗ್ತಕ್ಕಂಥದ್ದು, ಸೊ ಇದಕ್ಕೆಲ್ಲ ಅನುಕೂಲ ಆಗೋದ್ರಿಂದ ಆ ಒಂದು ಪದ್ಧತಿಯನ್ನ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಭೂಮಿನಲ್ಲಿ ಮೊದಲಿಗೆ ಗೆಡ್ಡೆಯನ್ನ ನೆಡೋಕು ಮೊದ್ಲೇನೆ ಈ ಸಾವಯವ ಗೊಬ್ಬರ ಏನು ಮಿಶ್ರಣ ಮಾಡಿರ್ತೀರಿ, ಈ ಟ್ರೈಕೋಡರ್ಮ ಮತ್ತೆ ಸೂಡೋಮಾನಸ್ ಬೇವುನಿಂದಿ ಇವೆಲ್ಲ ಹಾಕಿ ಮಿಶ್ರಣ ಆಗಿ ತುಂಬಾ ಚೆನ್ನಾಗಿ ಕಳತಿರ್ತಕ್ಕಂಥ ಗೊಬ್ಬರ, ಕಳತಿರೋದು ಕೊಳತಿರೋದಕ್ಕೂ ಎರಡಕ್ಕೂ ಡಿಫರೆನ್ಸ್ ಇದೆ. ಸೊ ಇಲ್ಲಿ ಕಳತಿರ್ತಕ್ಕಂತಹ ಗೊಬ್ಬರ ಯಾವುದೇ ರೀತಿಯಾದಂತಹ ದುರ್ವಾಸನೆ ಬಂದಿರಲ್ಲ, ಬಹಳ ಉತ್ತಮವಾಗಿ ಉತ್ಕೃಷ್ಟವಾಗಿ ಮಾಗಿರ್ತಕ್ಕಂತಹ ಗೊಬ್ಬರವನ್ನ ಎಲ್ಲೆಲ್ಲಿ ನೀವು ನಾಟಿ ಮಾಡ್ಲಿಕ್ಕೆ ಗುಳಿ ತೆಗಿತೀರಿ ಅದರ ಕೆಳಗಡೆ ಹಾಕ್ಬಿಡ್ಬೇಕು. ನಂತರ ಈ ಸ್ವಲ್ಪ ಮೊಳಕೆ ಬಂದಿರತಕ್ಕಂತಹ ಏನು ಗೆಡ್ಡೆ ಇದೆ ಅದನ್ನ ಅಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ತೆಳುವಾದ ಮಣ್ಣನ್ನ ಹಾಕಿ ಅಥವಾ ಅದೇ ಗೊಬ್ಬರದಿಂದ ಮುಚ್ಚಿ ಅದರ ಮೇಲೆ ಹೊದಿಕೆಯನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಈಗ ತ್ರಿಭುಜಾಕಾರದಲ್ಲಿ ನಾವು ನಾಟಿ ಮಾಡ್ಬೇಕು ಅಂತ ಹೇಳಿದ್ರಿ, ಊರ್ಬೇಕು ಅಂದ್ರೆ ಅಲ್ಲಿ ಅಂತರ ಎಷ್ಟಿರ್ಬೇಕಾಗುತ್ತೆ ಒಂದು ಗೆಡ್ಡೆಯಿಂದ? ಒಂದು ಗೆಡ್ಡೆಯಿಂದ ಇನ್ನೊಂದು ಗೆಡ್ಡೆಗೆ ಸರ್ವೇ ಸಾಮಾನ್ಯವಾಗಿ ನಾವು 20 cm ಅಂತ ಹೇಳ್ತೀವಿ. 20 cm ಅಷ್ಟು ಇದ್ರೆ ಆಯ್ತು, ಇಲ್ಲ ಅಂತಂದ್ರೆ ಅವರು ಒಂದು ಕೈ ಬೆರಳಿನಲ್ಲಿ ಅಳತೆ ಇಟ್ಕೊಂಡ್ರೆ ಒಂದು ಬೆರಳಿನಷ್ಟು ಅಂತರದಲ್ಲಿ ಅವನ್ನ ನಾಟಿ ಮಾಡಬೇಕು. ಈ ನಾಟಿ ಮಾಡಿದಂತ ಸಂದರ್ಭದಲ್ಲಿ ನಾನು ಗಮನಿಸಿರಂಗೆ ಈ ಸುಂಟಿನಲ್ಲಿ ಸರ್ವೇ ಸಾಮಾನ್ಯ ಬದುಗಳ ಮೇಲೆ ಮೊಳಕೆ ಬರಕ್ಕೂ ಮೊದ್ಲೇನೆ ಈ ಹೊದಿಕೆಯನ್ನ ಹಾಕ್ತಾರೆ, ಈ ನೆಲ್ಲು ಹುಲ್ಲು ಭತ್ತದ ಹುಲ್ಲಿನಲ್ಲಿ ಮತ್ತೆ ಬಹಳ ಯಚೇತವಾಗಿ ಸಿಗುತ್ತೆ ಅಂತೇಳಿ ಈ ಮೆಕ್ಕೆ ಜೋಳವನ್ನ ದಿಂಡುಗಳನ್ನ ಬಳಕೆ ಮಾಡ್ಕೊಂತಾರೆ. ಇಲ್ಲಿ ಒಂದು ರೈತ ಬಾಂಧವರು ಕರೆಕ್ಷನ್ ಖಂಡಿತವಾಗ್ಲೂ ಮಾಡ್ಕೋಬೇಕು. ಏನ್ ಮಾಡ್ಕೋಬಹುದು ಅಂತೇಳಿ, ಮೆಕ್ಕೆಜೋಳದ ಏನು ದಿಂಡುಗಳು ಬರ್ತದೆ ಕಡ್ಡಿಗಳು, ಅದನ್ನ ಈ ಶುಂಠಿ ಬೆಳೆನಲ್ಲಿ ಬಳಕೆ ಮಾಡ್ತಕ್ಕಂಥದ್ನ ಕಡಿಮೆ ಮಾಡಬೇಕು. ಏನ್ ತೊಂದರೆ ಆಗ್ಬೋದು ಅಂತೀರಿ? ತೊಂದರೆ ಏನಾಗ್ತದೆ ಅಂತಂದ್ರೆ ಈ ಮೆಕ್ಕೆಜೋಳದಲ್ಲಿ ಲೆಗ್ನಿನ್ ಕಂಟೆಂಟ್ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಇವರು ಮೊಳಕೆಗೆ ಬಳಕೆ ಮಾಡಿದಂತಹ ಬೀಜ, ಮೊಳಕೆಗೋಸ್ಕರ ನೀವು ಕೊಟ್ಟಂತಹ ಗೊಬ್ಬರ, ಅದರಲ್ಲೂ ಕೂಡ ಯೂರಿಯಾ ಅಂಶ ಸಾರಜನಕವನ್ನ ಈ ಮೆಕ್ಕೆಜೋಳದ ದಿಂಡುಗಳು ಇರ್ಕೊಂಡ್ಬಿಡ್ತವೆ. ಓಹೋ, ಗೆಣ್ಣುಗಳು ಇರ್ಕೊಂಡ್ಬಿಟ್ಟು ಅದರಲ್ಲಿ ಇರ್ತಕ್ಕಂತಹ ಅಂಶ ಕರಗಲಿಕ್ಕೆ ಬಳಕೆ ಮಾಡ್ಕೊಂತದೆ. ಆಗ ನಿಮ್ಮ ಗಮನಿಸಿ ಏನು ಮೊಳಕೆ ಬಂದಿರ್ತದೆ ಆ ಗಿಡಗಳು ಸರ್ವೇ ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ. ಸೊ ಆಗ ಸರ್ವೇ ಸಾಮಾನ್ಯ ರೈತರು ಏನ್ಕೊಂತಾರೆ ಸಡನ್ ಆಗಿ ಇದು ರೋಗಕ್ಕೆ ತುತ್ತಾಗ್ಬಿಟ್ಟಿದೆ ಅಂತ. ಆದ್ರೆ ಅದು ಪೋಷಕಾಂಶದ ಕೊರತೆ. ಆದ್ರಿಂದ ತಾವುಗಳು ಹಸಿ ಸೊಪ್ಪುಗಳನ್ನ ಬಳಕೆ ಮಾಡ್ಕೊಬಹುದು. ಈ ತೆಂಗಿನ ಏನು ಗರಿಗಳು ಬರ್ತವೆ ಅವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಬೇರೆ ಸೊಪ್ಪುಗಳನ್ನ ಬಳಕೆ ಮಾಡೋದು ಬಹಳ ಉತ್ತಮ. ರೈತ ಬಾಂಧವರೇ, ತಮಗೆ ಈ ಶುಂಠಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಎಸ್ ಮಂಜುನಾಥ್ ಸ್ವಾಮಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8971343517. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8971343517. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಕೃಷಿ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ 490.1 meters ಅಂದರೆ 612 kHz. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಕೇಳಿ ರಸವಾರ್ತೆ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ವಿಧಾನಮಂಡಲದಲ್ಲಿ ಇಂದು. 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುತ್ತಾರೆ ನಾಡಿನ ಹಿರಿಯ ಭಾಷಾ ತಜ್ಞರು, ಸಂಶೋಧಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ನಿರ್ಮಾಣ ಎಚ್ಕೆ ಸುಬ್ಬಯ್ಯ, ಪ್ರಸ್ತುತಿ ನಿರ್ಮಲಾ ಸಿ ಎಲಿಗಾರ್. 10:00 ನಾಟಕ ದೀಪ್ ಹಾವಳಿ, ರಚನೆ ಮತ್ತು ನಿರ್ದೇಶನ ಮಾಸ್ಟರ್ ಹಿರಣ್ಣಯ್ಯ, ಪ್ರಸ್ತುತಿ ಹಿರಣ್ಣಯ್ಯ ಮಿತ್ರ ಮಂಡಳಿ. 10:30 ಸಂಸತ್ತಿನ ಪ್ರಶ್ನೋತ್ತರ ಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.